ಪರ ವ್ಯಾಜ್ಯಗಳ ಪರಿಹಾರ ಆಯೋಗದ ಖಾಯಂ ಸಂಚಾರಿ ಪೀಠ ಆರಂಭ. ಹಾಗೂ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ದ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗುಲಾಬಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಂತೆ ಡಾ ಸುನೀತಾ ಸಿ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಲಿದ್ದಾರೆ ಸಂದರ್ಶನವನ್ನು. ನಂತರ ತಿಪಟೂರು ತಾಲೂಕಿನ ಅರಳುಗುಪ್ಪೆಯ ವಿನೋದಮ್ಮ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. ಇನ್ನೀಗ ವಾಣಿಜ್ಯ ಪ್ರಕಟಣೆಗಳು. ನಿನಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ, ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸ್ತಿದ್ದೀರಿ. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ, ಆರ್ಬಿಐ ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗಾಗಿ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಗುಲಾಬಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು. ಈ ಕುರಿತಂತೆ ಡಾಕ್ಟರ್ ಸುನೀತಾ ಸಿ ಅವರನ್ನೇ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಗುಲಾಬಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಸುನೀತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುನೀತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಇವತ್ತು ಈ ಒಂದು ಗುಲಾಬಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನೇನು ಸುಧಾರಿತ ಕ್ರಮಗಳು ಇರ್ತದೆ ಇದರಲ್ಲಿ, ಒಂದೊಂದಾಗಿ ಹೇಳ್ಕೊತಾ ಹೋಗಿ. ಆಯ್ತು ಸರ್. ಈ ಗುಲಾಬಿ ಹೂವು ಪುಷ್ಪಗಳ ರಾಣಿ ಅಂತ ಖ್ಯಾತಿ ಪಡೆದಿದೆ. ಇಡೀ ಪುಷ್ಪ ಸಂಕುಲದಲ್ಲೇ ಅತಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಈ ಇದರಲ್ಲಿ ಎರಡು ತರ ಬರುತ್ತೆ ಬಿಡಿ ಹೂಗಳನ್ನ. ಇದನ್ನ ಪೂಜೆಗೆ, ಮಾಲೆ ಕಟ್ಟಕ್ಕೆ, ಕೇಶಾಲಂಕಾರಕ್ಕೆ ಬಳಸ್ತಾರೆ. ಇನ್ನೊಂದು ದೇಟು ಸಹಿತ ಕಟ್ ಮಾಡಿ ಬಳಸ್ತಾರೆ. ಅದನ್ನ ಪುಷ್ಪಗುಚ್ಛ ತಯಾರಿಸಲು, ಹೂದಾನಿಯಲ್ಲಿ ಇರಿಸಲು, ಮತ್ತೆ ಅಲಂಕಾರಕ್ಕೆ, ಇವಾಗ ಸ್ಟೇಜ್ ಅಲಂಕಾರಕ್ಕೆ ಅದಕ್ಕೆ ಚೆನ್ನಾಗಿ ಬಳಸ್ತಾರೆ. ಅಲ್ಲದೆ ಈ ಗುಲಾಬಿ ದಳಗಳನ್ನ ತಗೊಂಡು ಪನ್ನೀರು, ಗುಲ್ಕಂದು ಮತ್ತೆ ಗುಲಾಬಿ ದಳಗಳಿಂದ ಎಣ್ಣೆಯನ್ನು ತೆಗೆದು ನಾವು ಸೋಪ್ಗಳಿಗೆ, ಕ್ರೀಮ್ಗಳಿಗೆ ಕೂಡ ಬಳಸ್ತಾ ಇದ್ದಾರೆ. ಇಷ್ಟು ಮಹತ್ವದ ಸ್ಥಾನವನ್ನು ಸುಮಾರು ಉಪಯೋಗ ಇದೆ ಗುಲಾಬಿ ಹೂವಿಂದ. ಕೇವಲ ನಾವು ದೇವರಿಗೆ ಅಥವಾ ಹೂಮಾಲೆ ಬಳಸೋದು ಅಷ್ಟೇ ಅಲ್ಲ, ಇದು ತಿನ್ನಕ್ಕೂ ಉಪಯೋಗಿಸ್ತಾರೆ. ಹೌದು, ಗುಲ್ಕಂದ್ ಮತ್ತೆ ಸುಹಾಸನೆ ಉಳ್ಳ ಎಣ್ಣೆ, ಸುಗಂಧ ದ್ರವ್ಯಗಳು, ಸುಗಂಧ ಭರಿತ ನೀರು. ಹೌದು, ಪನ್ನೀರು ನೀರಾಗಿ ಇದು ಏನು ಪನ್ನೀರ್ ರೂಮ್ನಲ್ಲಿ ನೀವು ಸ್ಪ್ರೇ ಮಾಡ್ಲಿಕ್ಕೆ. ಹೌದು, ಇಲ್ಲನ್ನು ಕೂಡ ನೀವು ಬಳಸ್ತೀರಿ? ಬಳಸ್ತೀವಿ. ಆಯ್ತು ಮೇಡಮ್, ಒಂದೊಂದಾಗಿ ಹೇಳ್ತಾ ಹೋಗಿ, ಏನೇನು ಅಂತ ವಿವರಣೆ ಮಾಡ್ತಾ ಹೋಗಿ. ಈ ಗುಲಾಬಿಯಲ್ಲಿ ಎರಡು ಬಗೆ ಇದೆ ಸರ್. ಒಂದು ಸ್ಟ್ಯಾಂಡರ್ಡ್ ಟೀಸ್ ಅಂತ, ಅದನ್ನ ನಾವು ದೇಟು ಸಹಿತ ಅಂದ್ರೆ ದಂಡು ಸಹಿತ ಕಟ್ ಮಾಡಿ ಅದನ್ನ ನಾವು ಪುಷ್ಪಾಲಂಕಾರಕ್ಕೆ ಅಥವಾ ಹೂದಾನಿಗಳಲ್ಲಿ ಅಥವಾ ಬೊಕೆಗಳಲ್ಲಿ ಬಳಸ್ತೀವಿ. ಈ ತರ ಗುಲಾಬಿ ಹೂಗಳನ್ನ ನಾವು ಹಸಿರು ಮನೆಯಲ್ಲಿ ಮಾತ್ರ ಬೆಳೆಯಬಹುದು. ಇನ್ನೊಂದು ಬಟನ್ಸ್ ಅಂತ, ಅದು ಬಿಡಿ ಹೂವಾಗಿ ಬಳಸ್ತಾರೆ ಪೂಜೆಗೆ ಮತ್ತೆ ಅಲಂಕಾರಕ್ಕೆ, ಮತ್ತೆ ಈ ರಂಗೋಲಿಯಿಂದ ರಂಗೋಲಿಯನ್ನ ಡೆಕೋರೇಟ್ ಮಾಡ್ಲಿಕ್ಕೆ, ಅಂದ್ರೆ ತೆರೆದ ಹೊಲದಲ್ಲಿ ಬೆಳೆಯೋದು. ಸೊ ನೀವು ಯಾವ್ದು ಅಂತ ಡಿಸೈಡ್ ಮಾಡಿಕೊಂಡು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ ದಿನ ನಾನು ಈ ಬಟನ್ಸ್ ರೋಸ್ ಬಗ್ಗೆ ನಾನು ಹೇಗೆ ಬೆಳೆಯೋದು ಅಂತ, ಅಂದ್ರೆ ಇದು ನೀವು ಬಿಡಿ ಹೂವಾಗಿ ಬಳಸುವಂತದ್ದು, ಪೂಜೆಗೆ ಬಳಸುವಂತದ್ದು, ಅಂತ ಹೂವಿನ ಎರಡೂ ಹೂವನ್ನ ಹೇಗೆ ಬೆಳಿಬೇಕು ಅದ್ರ ಬಗ್ಗೆ ಹೇಳಿ. ಒಂದನ್ನ ನಾವು ಹಸಿರು ಮನೆಯಲ್ಲಿ ಬೆಳಿಬೇಕು. ನಾವು ಏನಾದ್ರು ರಫ್ತಿಗಾಗಿ ಅಥವಾ ಹೂದಾನಿಗೆ ಅಥವಾ ಅಲಂಕಾರಕ್ಕೆ ಬಳಸಬೇಕಂದ್ರೆ ಅದು ಹಸಿರು ಮನೆಯಲ್ಲೇ ಬೆಳಿಬೇಕು. ಇನ್ನೊಂದು ಬಟನ್ಸ್ ಅಂತಂದ್ರೆ ತೆರೆದ ಹೊಲಗಳಲ್ಲೇ ಬೆಳಿಬಹುದು. ಈಗಾಗಲೇ ನಮ್ಮ ರೈತರು ಬೆಂಗಳೂರು ಸುತ್ತಮುತ್ತ ಬೆಳೀತಾ ಇದ್ದಾರೆ. ಇದರಲ್ಲಿ ಪ್ರಮುಖ ತಳಿಗಳಂದ್ರೆ ಮ್ಯಾಂಗೋ ಎಲ್ಲೋ ಅಂತ ಇದೆ, ಮಿರಾಬುಲ್ ಅಂತ ಇದೆ, ಚರಿಷ್ಮಾ ಅಂತ ಇದೆ. ಈ ವೆರೈಟಿಗಳನ್ನ ಅವರು ನಾವು ತಳಿಗಳನ್ನ ಚೂಸ್ ಮಾಡಿಕೊಂಡು ಬೆಳಿಬಹುದು. ಪ್ರತಿಯೊಂದು ತಳಿಗಳಲ್ಲೂ ಬೇರೆ ಬೇರೆ ಬಣ್ಣದ್ದೇ ಇರ್ತದೆ. ಹೌದು ಹೌದು. ಮಿರಾಬುಲ್ ಅಂದ್ರೆ ಒಂದ್ ಸ್ವಲ್ಪ ಕೆಂಪು ಬರುತ್ತೆ, ಮ್ಯಾಂಗೋ ಎಲ್ಲೋ ಅಂದ್ರೆ ಹಳದಿ ಬಣ್ಣ ಬರುತ್ತೆ, ಚರಿಷ್ಮಾ ಅಂದ್ರೆ ಒಂಥರ ರೆಡ್ ಕಲರ್ ಬರುತ್ತೆ. ಈ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಮಣ್ಣಿನ ಬಗ್ಗೆ ಹೇಳೋದಾದ್ರೆ ಮಣ್ಣು ಚೆನ್ನಾಗಿ ನೀರ್ ಬಸ್ದು ಹೋಗುವಂತದ್ ಇರ್ಬೇಕು. ಯಾವುದೇ ಮಣ್ಣಾದ್ರೂ ನೀರ್ ನಿಂತ್ಕೊಂಡ್ರೆ ರೋಗಗಳು ಶುರು ಆಗುತ್ತೆ. ನೀರ್ ಬಸ್ದು ಹೋಗುವಂತ ಮಣ್ಣಿನ ರಸಸಾರ 5.3 to 5.6 ಇದ್ರೆ ಈ ಬೆಳೆಗೆ ಸೂಕ್ತ. ಇನ್ನ ಹವಾಗುಣ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ, ಇದು ಸಮಶೀತೋಷ್ಣ ವಲಯದ ಬೆಳೆ, ಉಷ್ಣತೆ ಇರಬೇಕು ಆದ್ರೆ ಜಾಸ್ತಿ ಇರಬಾರ್ದು, ಆದ್ರೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು, ಬಿಸಿಲಿನ ಅವಶ್ಯಕತೆ ತುಂಬಾ ಇದೆ ಈ ಬೆಳೆಗೆ. ಅಂದ್ರೆ ಮಣ್ಣು ಮತ್ತು ಹವಾಗುಣ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಚೆನ್ನಾಗಿ ಮಣ್ಣೇ ಆಗ್ಬೇಕು, ಚೆನ್ನಾಗಿ ನೀರ್ ಬಸ್ತೋಗಂತ ಮಣ್ಣಾಗ್ಬೇಕು, ಚೆನ್ನಾಗಿ ಬೆಳೀತದೆ, ವಾತಾವರಣ ಬಿಸಿಲಿದ್ರೆ ಚೆನ್ನಾಗಿ ಬರುತ್ತೆ. ಮಣ್ಣನ್ನ ಹೇಗೆ ತಯಾರು ಮಾಡ್ಕೋಬೇಕು ಈಗ ಹೊಸದಾಗಿ ಆರಂಭ ಮಾಡಿ? ಇವಾಗ ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ಚೆನ್ನಾಗಿ ಉಳುಮೆ ಮಾಡ್ಬೇಕು 3-4 ಸತಿ, ನಂತರ ಅದಕ್ಕೆ 1 to 2 tons ಕೊಟ್ಟಿಗೆ ಗೊಬ್ಬರ ಹಾಕಿ ಅದಕ್ಕೆ 200 to 300 kg ಬೇವಿನಿಂಡೆ ಹಾಕಿದ್ರೆ ಒಳ್ಳೇದು. ತಾವು ಒಂದು ಎಕರೆದು ಹೇಳ್ತಾರೆ, 1 acre ಬೇವಿನಿಂಡೆ ಹಾಕಿದ್ರೆ ಒಳ್ಳೇದು, ಯಾಕೆಂದ್ರೆ ಮುಂದೆ ಏನಾದ್ರು ರೋಗಗಳು ಬರದಿದ್ರೆ ಸ್ವಲ್ಪ ತಡೆಯುತ್ತೆ ಅದು. ಈ ತರ ಮಣ್ಣನ್ನ ಭೂಮಿ ಸಿದ್ಧತೆ ಮಾಡಿಕೊಂಡು 2 to 2.5 feet ಗಿಡದಿಂದ ಗಿಡಕ್ಕೆ ಅಂತರ ಇರಬೇಕು, ಸಾಲಿನಿಂದ ಸಾಲಿಗೆ 6 to 8 feet. 6 feet ಬಿಟ್ರೆ ಏನಾಗುತ್ತೆ, ಗಿಡ ಚೆನ್ನಾಗಿ ಬೆಳೆದ್ ಬಿಡುತ್ತೆ, ಇದು ಪೊದೆ ತರ ಎರಡು ಕೂಡ್ಕೊಳ್ಳುತ್ತೆ. 8 feet ಬಿಟ್ರೆ ಓಡಾಡ್ಲಿಕ್ಕೆ ಅಥವಾ ಏನಾದ್ರು ಮಿಷಿನರಿ ಏನಾದ್ರು ತಗೊಂಡೋಗ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಗಿಡದಿಂದ ಗಿಡಕ್ಕೆ 2 to 2.5 feet, ಸಾಲಿನಿಂದ ಸಾಲಿಗೆ 6 to 8 feet ಬಿಟ್ಟು ನಾಟಿ ಮಾಡ್ಕೋಬಹುದು. ನಾಟಿ ಮಾಡ್ಕೊಳ್ಳಕ್ಕೆ ಸೂಕ್ತ ಕಾಲ ಅಂತಂದ್ರೆ ಜೂನ್ ಜುಲೈ, ಅದು ಬಿಟ್ರೆ ಅಕ್ಟೋಬರ್ ಸೂಕ್ತ. ಈಗಲೂ ಅವರು ಮಾಡಬಹುದು, ಈಗ ಸೂಕ್ತವಾದ ಸಮಯ, ಸ್ವಲ್ಪ ತಂಪಾಗಿರುತ್ತಲ್ಲ ವಾತಾವರಣ, ಅವಾಗ ಗಿಡಗಳು ಚೆನ್ನಾಗಿ ಹತ್ಕೊಂತವೆ. ಈಗ ಈ ಒಂದು ಬಟನ್ಸ್ ಮಾದರಿಯಲ್ಲಿ ಕೂಡ ಈಗ ಗುಲಾಬಿಯನ್ನ ಬೆಳೆತೀರಿ ಅಂತ ಹೇಳಿದ್ರಿ, ಬೆಳೆಯಲಾಗ್ತದೆ ಅಂತ ಹೇಳಿದ್ರಿ. ಈಗ ಗುಲಾಬಿ ಬೆಳೆಯನ್ನ ಈ ಬಟನ್ಸ್ ಇಂದಾನು ವಾಣಿಜ್ಯ ರೂಪದಲ್ಲೂ ಕೂಡ ಬೆಳಿಬಹುದಾ? ಹೌದು ಹೌದು. ಓಕೆ. ಏಕೆಂದ್ರೆ ಈಗ ನೀವು ಎಕರೆಗಟ್ಟಲೆ ಬೆಳಿತೀರಿ ಅಂದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಬೆಳಿತೀರಿ, ದೊಡ್ಡ ಜಾಗ ಬೇಕಾಗುತ್ತೆ, ಮತ್ತೆ ದೊಡ್ಡ ಪ್ರಮಾಣದ ಖರ್ಚನ್ನ ನೀವು ಅಲ್ಲಿ ಖರ್ಚು ಮಾಡ್ತೀರಿ, ಗೊಬ್ಬರಕ್ಕೆ ಇರ್ಬೋದು, ಮಣ್ಣು ಹದಗೊಳಿಸಿದ್ ಇರ್ಬೋದು, ಅಥವಾ ಎಲ್ಲ ಆರೈಕೆ ಮಾಡ್ತೀರಲ್ಲ, ಅದಕ್ಕಾಗಿ ನಾವು ವಾಣಿಜ್ಯಾತ್ಮಕವಾಗಿ ನೀವು ಎಕರೆಗಟ್ಟಲೆ ಬೆಳಿತೀರಿ ಅಂದ್ರೆ. ಹೌದು ಹೌದು. ಆಮೇಲೆ ಇದಕ್ಕೆ ಸಸ್ಯಾಭಿವೃದ್ಧಿ ಮಾಡ್ಲಿಕ್ಕೆ ನಾವು ಕತ್ತರಿಸಿದ ತುಂಡುಗಳಿಂದ ಮಾಡಬಹುದು, ಆದ್ರೆ ಕಸಿ ಕಟ್ಟಿದ್ರ ಗಿಡಗಳನ್ನ ಉಪಯೋಗಿಸಿದ್ರೆ ತುಂಬಾ ಉತ್ತಮ, ಒಳ್ಳೆ ಇಳುವರಿ ಬರುತ್ತೆ, ಮತ್ತೆ ರೋಗ ರುಜಿನಗಳಿಗೆ ಸ್ವಲ್ಪ ನಿರೋಧಕ ಶಕ್ತಿ ಇರುತ್ತೆ. ಈ ಸಸ್ಯಾಭಿವೃದ್ಧಿ ಹೇಗ್ ಮಾಡ್ತಾರೆ ಅಂದ್ರೆ ಕಣ್ಣು ಕಸಿ ಹಾಕ್ತಾರೆ. ಕಣ್ಣು ಕಸಿ ಹಾಕೋದಕ್ಕೆ ಕಾಡ ಜಾತಿಯ ಗುಲಾಬಿ ಗಿಡ ತಗೊಂಡ್ಬರ್ತಾರೆ. ರೋಸಾ ಮಲ್ಟಿಫ್ಲೋರಾ ಅಂತ ಒಂದು ಜಾತಿ ಗಿಡನ ತಗೊಂಡ್ ಬಂದು ನರ್ಸರಿ ಬೆಡ್ ಮಾಡಿಕೊಂಡು ಅದರಲ್ಲಿ 10 ಅಂಗುಲ ಅಂತರದಲ್ಲಿ ನೆಟ್ಟು ಬಿಟ್ಟು 5-6 ತಿಂಗಳು ಬೆಳೆಸಬೇಕು. ಕಾಡು ಗುಲಾಬಿ ಗಿಡನ ಈಗಾಗಲೇ ಹಳ್ಳಿಯಲ್ಲಿ ಸಿಗುತ್ತೆ, ಅದು ಬೇರೆ ಸಸಿಯಾಗಿ ಬಳಸ್ತೀವಿ. ಇದು ಒಂದು 5-6 ತಿಂಗಳಿಗೆ ಒಂದು ಪೆನ್ಸಿಲ್ ಗಾತ್ರದಷ್ಟು ಬರುತ್ತೆ. ದಪ್ಪ ಬಂದಾಗ, ಪೆನ್ಸಿಲ್ ಗಾತ್ರ ದಪ್ಪ ಬಂದಾಗ ನಾವು ಅದಕ್ಕೆ ಕಣ್ಣು ಕಸಿ ಹಾಕಕ್ಕೆ ಬಳಸ್ಕೋಬಹುದು. 1-1.5 ಅಡಿ ಬಿಟ್ಟುಬಿಟ್ಟು ನೆಲದಿಂದ ಇಚ್ಛಿತ ತಳಿಯ ಕಣ್ಣನ್ನು ತಗೊಂಡ್ ಬಂದು ಒಂದು ಟಿ ಆಕಾರಕ್ಕೆ ಕಟ್ ಮಾಡಿ ಅದರೊಳಗಡೆ ಸೇರಿಸಿ ಬಿಗಿಯಾಗಿ ಪಾಲಿಥೀನ್ ಟೇಪ್ ಅನ್ನ ಕಟ್ಟಬೇಕು. ಕಟ್ಟಿ ಒಂದು 8-10 ದಿನಕ್ಕೆ ಚಿಗರಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆ ಏನು ಚಿಗುರು ಬರುತ್ತೆ ಅದನ್ನ ಹೊಸಿ ಕೆಳಭಾಗ, ನಾವ್ ಏನ್ ಕಣ್ಣು ಕಸಿ ಹಾಕಿರ್ತೀವಲ್ಲ ಆ ಕೆಳಭಾಗದ ಏನ್ ರಂಬೆ ಕೊಂಬೆ ಬರುತ್ತೆ ಅದನ್ನೆಲ್ಲ ತೆಗಿತಾ ಬರಬೇಕು. ಯಾಕೆಂದ್ರೆ ಅದು ಕಾಡು ಜಾತಿ, ನಮಗ್ ಬೇಕಾಗಿರೋದು ಸುಧಾರಿತ ತಳಿಯ ಕಣ್ಣು. ಅದ್ರ ಮೇಲೆ ಏನ್ ಬರುತ್ತೆ ಅದನ್ನ ಬೆಳವಣಿಗೆ ಮಾಡಿದ್ರೆ 45-60 ದಿನಗಳಲ್ಲಿ ಕಣ್ಣು ಕಸಿ ಹಾಕಿದ ಗಿಡ ಸಿದ್ಧವಾಗುತ್ತೆ. ಅದನ್ನ ನಾವು ನಾಟಿ ಮಾಡಲು ಬಳಸಬಹುದು. ಅದು ಬಳಸೋದ್ರಿಂದ ನಿಮಗೆ, ನಾವು ರೈತರಲ್ಲಿ ಏನ್ ಹೇಳದಂದ್ರೆ ಅವರು ಏನು ಗುಲಾಬಿ ಕೃಷಿ ಶುರು ಮಾಡ್ತೀವಿ ಅಂತಂದ್ರೆ ಕಣ್ಣು ಕಸಿ ಹಾಕಿದ ಗಿಡಗಳನ್ನೇ ಬಳಸಿದರೆ ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಕೂಡ ಕೆಲವೊಂದು ನರ್ಸರಿಯಲ್ಲೂ ಕೂಡ ಈಗ ಸಿದ್ಧತೆ ಮಾಡಿದ ಗಿಡಗಳೇ ಸಿಗಬಹುದು, ರೆಡಿ ಗಿಡನೇ ಸಿಗುತ್ತೆ, ತಗೊಂಡ್ ಬಂದು ಹಾಕ್ಬಹುದು. ಹೌದೌದು. ಅದು ಈಗ ಅದನ್ನ ಈಗ ರೆಡಿ ಗಿಡನೇ ನಾವು ತಂದ್ಕೊಂಡಾಗ ನಮ್ ನರ್ಸರಿಗೆ ಇದರಲ್ಲಿ ಮತ್ತೆ ಬೇರೆ ಬೇರೆ ತಳಿಗಳು ಇರ್ತವ ಇಲ್ಲೂ ಕೂಡ? ಕೇಳಿದ್ರೆ ಕೊಡ್ತಾರೆ. ಮಿರಾಬಲ್ ಅಂದ್ರೆ ಅದೇ ತಳಿದು ಎಷ್ಟು ಗಿಡ ಬೇಕಾದ್ರೂ ಸಿಗುತ್ತೆ. ಈ ಕಡೆ ಚಿಕ್ಕಬಳ್ಳಾಪುರ ಅಥವಾ ಸ್ವಲ್ಪ ಇನ್ನ ಕಡಿಮೆ ಬೆಲೆಗೆ ಬೇಕಂದ್ರೆ ತಮಿಳ್ನಾಡು ಕಡೆ ಹೋದ್ರೆ ಒಳ್ಳೆ ಸಸಿಗಳು ಸಿಗುತ್ತೆ. ಈ ಬಟನ್ಸ್ ರೋಸ್ ಇಂದು ತಳಿಗಳು ಸಿಗುತ್ತೆ. ಈಗ ಈ ಗಿಡನ, ಈಗ ಬಟನ್ಸ್ ಗಿಡನ ಈಗ ನಾವು ನರ್ಸರಿಯಿಂದ ತಂದು ಹಾಕಿದ್ವಪ್ಪ ನಮ್ಮ ಹೊಲಕ್ಕೆ, ಅದ್ರ ನಿರ್ವಹಣೆ ಹೆಂಗ್ ಮಾಡಬೇಕಾಗುತ್ತೆ ಮೇಡಮ್? ನಾನು ಹೇಳ್ದಂಗೆ 2.5 ಅಡಿ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ 6-8 ಅಡಿ ಕೊಟ್ಟು ನಾಟಿ ಮಾಡಿ ಒಂದು 10 ದಿನ ಆದ್ಮೇಲೆ ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿದ್ದಾರೆ. ಅದನ್ನ ಚೆನ್ನಾಗಿ 1 ಕೆಜಿನ ನೀರಲ್ಲಿ 10 ಲೀಟರ್ ನೀರಿನಲ್ಲಿ ಹಾಕಿ ನಾಟಿ ಮಾಡಿದ 10 ದಿನಗಳ ನಂತರ ಬುಡಕ್ಕೆ ಚೆನ್ನಾಗಿ ಒಯ್ಯಬೇಕು. ಇದರಲ್ಲಿ ಲಘು ಪೋಷಕಾಂಶ ಮತ್ತೆ ಈ ಜೈವಿಕ ಕೀಟ ನಿರೋಧಕ ಅಂಶ ಇರೋದ್ರಿಂದ ಗಿಡಗಳು ಚೆನ್ನಾಗಿ ಹತ್ಕೊಂತವೆ. ಇದು ಒಂದು ಗಿಡ ನಾಟಿ ಮಾಡಿದ ತಕ್ಷಣ. ನಂತರ ಏನ್ ಮಾಡ್ಬೇಕಂದ್ರೆ ಒಂದು 10-15 ದಿನ ಒಂದು ತಿಂಗಳಿಗೆಲ್ಲ ಹೂವು ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಹೂವನ ನಾವು ಕಿತ್ತು ಬಿಸಾಕ್ಬೇಕು, ಕೊಯ್ಲು ಮಾಡಬಾರ್ದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಆ ಮೊಗ್ಗನ್ನ ಚಿವುಟಿ ಬಿಸಾಕೋದ್ರಿಂದ ಮೊಗ್ಗಲು ರೆಂಬೆಗಳು ಚೆನ್ನಾಗಿ ಒಡೆದು ನಮಗೆ ಜಾಸ್ತಿ ಹೂವುಗಳು ಸಿಗುತ್ತೆ. ಒಂದು 35-40 ದಿನದಲ್ಲಿ ನಾಟಿ ಮಾಡಿದ ನಂತರ ಇದನ್ನ ಮಾಡಬೇಕು. ಟಿಸಿಲ್ ಹೊಡಿತದೆ, ಜಾಸ್ತಿ ರಂಬೆ ಬರುತ್ತೆ, ಜಾಸ್ತಿ ರಂಬೆ ಬಂದ್ರೆ ಜಾಸ್ತಿ ಹೂ ಬರುತ್ತೆ. ನಂತರ ಏನ್ ಮಾಡ್ಬೇಕಂದ್ರೆ ನೀರುಣಿಸಿ ಅದಕ್ಕೆ ವಾರಕ್ಕೆ 1-2 ಸರಿ ನೀರುಣಿಸಿ 1-3 ತಿಂಗಳು ಕಾಪಾಡ್ಕೋಬೇಕು. 3ನೇ ತಿಂಗಳಿಂದ ಹೂವು ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಉತ್ತಮ ಇಳುವರಿ ಸಿಗುತ್ತದೆ. ಇದಕ್ಕೆ ಪೋಷಕಾಂಶ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪ್ರತಿ ಗಿಡಕ್ಕೆ 1-2 ಕೆಜಿ ಕೊಟ್ಟಿಗೆ ಗೊಬ್ಬರ, ಮತ್ತೆ ಪ್ರತಿ ಗಿಡಕ್ಕೆ ಸಾರಜನಕ ರಂಜಕ ಮತ್ತೆ ಪೊಟ್ಯಾಷ್ ಅನ್ನು 10-15 ಪ್ರಮಾಣದಲ್ಲಿ 2 ಸತಿ ಕೊಡ್ಬೇಕು. ಒಂದು ನಾವು ಏನು ಸೌರವಿಕೆ ಮಾಡ್ತೀವಲ್ಲ, ಚಾಟ್ನಿ ಪ್ರೂನಿಂಗ್ ಅಥವಾ ಸೌರವಿಕೆ ಅಂತಾರಲ್ಲ, ಆ ಮಾಡಿದಾಗ ಅದ ಇನ್ನೊಂದು ಕಂತನ್ನು 1.5 ತಿಂಗಳ ಆದ್ಮೇಲೆ ನಾವು ಗಿಡಗಳಿಗೆ ಕೊಡಬೇಕು. ಇದು ಏನಂತಾರೆ ನಾವು ಪೋಷಕಾಂಶ. ಇನ್ನ ಲಘು ಪೋಷಕಾಂಶಕ್ಕೆ ವಿಷಯಕ್ಕೆ ಬಂದ್ರೆ ರೋಸ್ ಮಿಕ್ಸ್ಚರ್ ಅಂತಾನೆ ಸಿಗುತ್ತೆ ಎಲ್ಲಾ ಗೊಬ್ಬರದ ಅಂಗಡಿಗಳಲ್ಲಿ. 1 ಗಿಡಕ್ಕೆ 100 ಗ್ರಾಂ ಕೊಟ್ರೆ ಸಾಕು, ಅದು ಕೊಟ್ರೆ ಹೂವು ಚೆನ್ನಾಗಿ ಬರುತ್ತೆ ಇಳುವರಿ. ಈ ಲಘು ಪೋಷಕಾಂಶಗಳು ಸಿಕ್ಕಿಲ್ಲ, ರೋಸ್ ಮಿಕ್ಸ್ಚರ್ ಸಿಕ್ಕಿಲ್ಲ ಅಂತಂದ್ರೆ ರೈತರು ಏನ್ ಮಾಡ್ಬೇಕಂದ್ರೆ ಒಂದು 20 ಗ್ರಾಂ ಮ್ಯಾಂಗನೀಸ್ ಸಲ್ಫೇಟ್, 15 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್, 10 ಗ್ರಾಂ ಫೆರಸ್ ಸಲ್ಫೇಟ್ ಮತ್ತೆ 5 ಗ್ರಾಂ ಬೋರಾನ್, ಇದೆಲ್ಲವೂ ಗೊಬ್ಬರದ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದಕ್ಕೆ ಮತ್ತೆ 4 ಲೀಟರ್ ನೀರು ಹಾಕಿ ಗಿಡಗಳಿಗೆ ಸಿಂಪರಣೆ ಮಾಡುವುದರಿಂದ ಹೂವುಗಳ ಗುಣಮಟ್ಟ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಈಗ ಈ ಒಂದು ಗುಲಾಬಿ ಬೇಸಾಯ ಮಾಡಬೇಕಾದ್ರೂ ಕೂಡ ನೀರಿನ ಒಂದು ನಿರ್ವಹಣೆ ಮಾಡಬೇಕಾಗುತ್ತಲ್ಲ. ಹೌದು, ನೀರು ಕೊಡಬೇಕು. ಈ ಗುಲಾಬಿ ಬೆಳೆಗೆ ಮಣ್ಣು ಮತ್ತೆ ಹವಾಗುಣ ನೋಡಿಕೊಂಡು ನೀರನ್ನು ಹಾಯಿಸಬೇಕು. ಬೇಸಿಗೆಯಲ್ಲಿ 1-3-4 ಸತಿ ಕೊಡಬೇಕಾಗುತ್ತೆ ವಾರಕ್ಕೆ, ಆದ್ರೆ ಚಳಿಗಾಲ ಮಳೆಗಾಲದಲ್ಲಿ 1-2 ಸತಿ ಮಣ್ಣು ಮತ್ತು ಹವಾಗುಣ ನೋಡಿಕೊಂಡು ಕೊಟ್ರೆ ಸಾಕಾಗುತ್ತೆ. ಏನು ನಾವು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡ್ರೆ ಉತ್ತಮ. ಎಕರೆಗಟ್ಟಲೆ ಅಂದ್ರೆ ನೀವು ಅದೇ ಹನಿ ನೀರಾವರಿನೇ ಸೂಕ್ತ ಸೂಕ್ತ ನೀರಿನ ಬಳಕೆ ಮಿತವ್ಯಯ ಮಾಡ್ಕೋಬಹುದು. ಆಮೇಲೆ ಈಗ ಏನು ಬಂದ ಉದ್ದ ಗಿಡ ಟೊಂಗೆಗಳು ಹುಟ್ಟಿರ್ತಾವಲ್ಲ, ಹೌದು, ಅವನ್ನ ಸವರ್ಬೇಕಾದ್ರೆ ಏನ್ ಮಾಡಬೇಕು? ಈ ಗುಲಾಬಿ ಗಿಡದಲ್ಲಿ ಲಾಭ ಆಗ್ತದೆ, ಸವರುವಿಕೆ ತುಂಬಾ ಒಂದು ಮಾಡ್ಲೇಬೇಕು. ಇದರಿಂದ ಸುಮಾರು ಲಾಭಗಳಾಗುತ್ತೆ. ಇದನ್ನ ಸವರುವಿಕೆ ಅಂತೀವಿ, ಚಾಟ್ನಿ ಅಂತೀವಿ, ಅಥವಾ ಪ್ರೂನಿಂಗ್ ಅಂತ ಚಂಡೆ ಹೊಡೆಯೋದು ಅಂತೀವಿ. ಇದನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ ಹೆಚ್ಚಿನ ಹೂ ಇಳುವರಿ ಮತ್ತು ಸಸ್ಯದ ಗಾತ್ರ ಆಕಾರನ ನಾವು ನಿರ್ವಹಣೆ ಮಾಡಬಹುದು. ಇಲ್ಲ ಅಂದ್ರೆ ಎರಡು ನಾವು ಏನು ಸಾಲಿನಿಂದ ಸಾಲಿಗೆ ಹಾಕಿರ್ತೀವಲ್ಲ, ಎರಡೂ ಕೂಡ್ಕೊಂಡು ಪೊದೆ ತರ ಆಗುತ್ತೆ. ಇದನ್ನ ಆಕಾರ ಗಾತ್ರ, ಹೌದು, ಆಕಾರ ಗಾತ್ರ ನಿರ್ವಹಣೆ ಮಾಡಕ್ಕೋಸ್ಕರ ಮಾಡಬೇಕು. ಯಾವಾಗ ಮಾಡ್ಬೇಕಂದ್ರೆ ವರ್ಷದಲ್ಲಿ ಎರಡು ಬಾರಿ ಮಾಡಬೇಕು. ಒಂದು ಮೇ ಜೂನ್ ಅಲ್ಲಿ ಮಾಡಬೇಕು, ಮಳೆ ಇನ್ನೇನು ಶುರುವಾಗುತ್ತೆ ಅನ್ನೋದಾಗ, ಮತ್ತೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಳೆ ನಿಲ್ಲುತ್ತಲ್ಲ ಅವಾಗ ಮಾಡಬೇಕು. ಯಾವ ಸಮಯದಲ್ಲಿ ಗಿಡವನ್ನ ನಾಟಿ ಮಾಡಿರ್ತಾರೋ ಅದೇ ಸಮಯದಲ್ಲಿ ಮಾಡಬೇಕಾಗುತ್ತೆ. ಒಂದು 3-6 ತಿಂಗಳಾದ್ಮೇಲೆ ಮಾಡಬೇಕಾಗುತ್ತೆ. ಸೌರದಕ್ಕೆ ಮೊದಲು ಗಿಡಗಳಿಗೆ ಒಂದು ವಾರ ನೀರು ಉಣಿಸೋದನ್ನ ಬಂದ್ ಮಾಡಬೇಕು. ನಂತರ ಹಳೇದಾಗಿರುವಂತ ಕೊಂಬೆಗಳು, ರೋಗಕ್ಕೆ ತುತ್ತಾಗಿರುವಂತ ಕೊಂಬೆಗಳು, ಒಣಗಿದ ಕವಲುಗಳನ್ನ ಮೊದಲು ತೆಗೆದಾಕ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಎರಡನೆಯದಾಗಿ ನೆಲದ ಮಟ್ಟದಿಂದ 1.5-2 ಅಡಿಗೆ ಯಾವ ಕೊಂಬೆಗಳನ್ನ ಬಿಡಬಾರದು. ಅಲ್ಲಿಂದ ಏನ್ ಕೊಂಬೆಗಳು ಹೊರಟಿರ್ತಾವೋ 5-8 ಕಣ್ಣುಗಳನ್ನ ಬಿಟ್ಟು, ನಾವೇನ್ ಬಡ್ ಅಂತೀವಿ ಅಥವಾ ಎಲ್ಲಿ ಗಿಡಗಳ ಹೂವಿನ ಮೊಗ್ಗುಗಳು ಸ್ಟಾರ್ಟ್ ಆಗುತ್ತೆ 5-8 ಕಣ್ಣುಗಳನ್ನ ಬಿಟ್ಟು ಟೊಂಗೆಗಳನ್ನ ಕತ್ತರಿಸಬೇಕು. ಅಂದ್ರೆ ಈಗ ಗುಲಾಬಿ ಗಿಡದಲ್ಲಿ ಬೇರು ಸಸಿ ಚಿಗುರುಗಳನ್ನ ನಿಯಂತ್ರಣ ಮಾಡಬೇಕಾಗುತ್ತೆ. ಹೌದು, ನಾನು ಹೇಳಿದ್ನೆಲ್ಲ ಮುಂಚೆನೆ ಸಸಿ ಅಭಿವೃದ್ಧಿ ಮಾಡ್ಲಿಕ್ಕೆ ಕಣ್ಣು ಕಸಿ ಹಾಕಿದ ಗಿಡಗಳನ್ನೇ ಬಳಸಬೇಕು. ಹೌದು, ಆ ಕಣ್ಣು ಕಸಿ ಹಾಕ್ಬೇಕಾದ್ರೆ ನಾವು ಕಾಡು ಜಾತಿಯ ರೋಸಾ ಮಲ್ಟಿಫ್ಲೋರಾ ಅನ್ನೋ ಗಿಡಗಳನ್ನ ಬೇರು ಸಸಿಗೋಸ್ಕರ ಬೆಳೆಸಿರ್ತೀವಿ. ಅದರಿಂದ ನಮಗೆ ಹೂವು ಬರೋದಿಲ್ಲ. ಕೆಳಭಾಗದಿಂದ ನಾವು ಕಣ್ಣು ಕಸಿ ಎಲ್ಲಿ ಮಾಡಿರ್ತೀವೋ ಅದ್ರ ಕೆಳಭಾಗದಿಂದ ಏನೇನು ರೆಂಬೆ ಕೊಂಬೆಗಳು ಬರುತ್ತೋ ಅದನ್ನೆಲ್ಲ ತೆಗೆದಾಕ್ಬೇಕು. ಏಕೆಂದ್ರೆ ನಮ್ಗೆ ಆ ಗಿಡದಿಂದ ಉಪಯೋಗ ಇಲ್ಲ. ನಾವು ಏನ್ ಕಣ್ಣು ಕಸಿ ಹಾಕಿರ್ತೀವಲ್ಲ ಮೇಲೆ ಏನ್ ಚಿಗುರು ಬರುತ್ತಲ್ಲ ಅದೇ ನಮ್ಗೆ ಉಪಯುಕ್ತವಾದ ಭಾಗ. ಆಮೇಲೆ ಡಾಕ್ಟರ್ ಸುನಿತಾ ಮೇಡಮ್ ಅವರೇ, ಈಗ ಮೊಗ್ಗು ಚಿವುಟುವುದು ಅಂದ್ರೆ ಏನು? ನಾನು ಹೇಳಿದ್ನಲ್ಲ ಸರ್, ಗುಲಾಬಿ ಗಿಡ ನೀವು ನಾಟಿ ಮಾಡಿದ 15-20 ರಿಂದನೇ ಹೂ ಬಿಡಕ್ ಶುರು ಆಗುತ್ತೆ. ನಾವು ಆ ಹೂಗಳನ್ನ ಕೊಯ್ಲು ಮಾಡಿಕೊಂಡು ಹಾಗೆ ಬಿಟ್ರೆ ರೆಂಬೆ ಕೊಂಬೆ ಜಾಸ್ತಿ ಬರಲ್ಲ. ಮೊಗ್ಗು ಚಿವುಟದಂಗೆಲ್ಲ ರೆಂಬೆ ಕೊಂಬೆ ಚಿಗರಿ ಜಾಸ್ತಿ ಮೊಗ್ಗುಗಳು ಶುರು ಆಗುತ್ತೆ. ಟೊಂಗಿಗಳು ಟಿಸಿಲ್ ಹೊಡಿತವೆ. ಹಂಗಾಗಿ ನಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ. ಇದನ್ನ ನಾಟಿ ಮಾಡಿದ 30-45 ದಿನದಲ್ಲಿ ಮಾಡಿದ್ರೆ ಉತ್ತಮ. ನಮ್ಗೆ ಜಾಸ್ತಿ ರೆಂಬೆಗಳು ಬರುತ್ತೆ, ಒಂದು ಗಿಡದ ಆಕಾರನೂ ಸಿಗುತ್ತೆ. ಕೊಯ್ಲಿಗೆ ಯಾವಾಗ ಸೂಕ್ತ ಅಂತೀರಿ? ಈ ನಾವು ಯಾವಾಗ ಸೌರವಿಕೆ ಅಥವಾ ಚಾಟ್ನಿ ಮಾಡ್ತೀವಲ್ಲ ಅಂದ್ರೆ 45-60 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧ ಆಗುತ್ತೆ. ನಾವು ಬಿಡಿ ಹೂವಿಗಾದ್ರೆ ಬೆಳಗ್ಗೆ ಅಥವಾ ಸಂಜೆ ತಂಪು ವಾತಾವರಣ ಇದ್ದಾಗ ಮಾಡಿದ್ರೆ ಹೂಗಳ ಬಾಳಿಕೆ ಹೆಚ್ಚು. ನಾವು ಕೊಯ್ಲು ಮಾಡಿದ ತಕ್ಷಣನೇ ಅದನ್ನ ಒಂದು ನೆರಳಿರುವ ಪ್ರದೇಶಕ್ಕೋ ಅಥವಾ ಮನೆ ಒಳಗಡೆನ ತಗೊಂಡೋಗಿ ಇಟ್ಟರೆ ಆ ಹೂವಿನಲ್ಲಿರುವ ಬಿಸಿ ಉಷ್ಣತೆ ಏನಿರುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ಹೂಗಳ ಬಾಳಿಕೆ ಜಾಸ್ತಿ ಆಗುತ್ತೆ. ಇನ್ನ ಇಳುವರಿ ವಿಷಯಕ್ಕೆ ಬಂದ್ರೆ ಹಾಕಿದ ನಾಟಿ ಮಾಡಿದ 15-20 ದಿನಕ್ಕೆ ಹೂಗಳು ಸ್ಟಾರ್ಟ್ ಆಗಿರುತ್ತೆ ಅದರಲ್ಲಿ. ಆದ್ರೆ ನಾವು ಅದನ್ನ ಪ್ರೋತ್ಸಾಹ ಮಾಡಬಾರದು. ಆ ಮೊಗ್ಗುಗಳನ್ನೆಲ್ಲ ಚಿವುಟ್ ಹಾಕಿ 2 ತಿಂಗಳಿಂದ ನೀವು ಕೊಯ್ಲನ್ನ ಶುರು ಮಾಡಬಹುದು. ನಮ್ಮ ನಿರ್ವಹಣೆ ಪ್ರಕಾರ ದಿನಕ್ಕೆ ಆರಂಭದಲ್ಲಿ ಕಡಿಮೆ ಇರುತ್ತೆ ಇಳುವರಿ, 25-30 ಕೆಜಿ ಸಿಗುತ್ತೆ. ಒಳ್ಳೆ ಇಳುವರಿ ಒಂದು ಗಿಡದಿಂದ ಅಂದ್ರೆ 1 ಎಕರೆಗೆ ಆರಂಭದಲ್ಲಿ ಒಳ್ಳೆ ನಿರ್ವಹಣೆ ಮಾಡಿದ್ರೆ 100-200 ಕೆಜಿ ತನಕನು ಸಿಗುತ್ತೆ. ಒಂದು ಇದರಲ್ಲಿ ಹೇಳ್ಬೇಕಂತಂದ್ರೆ 1.5-2 ಟನ್ ಅಷ್ಟು ನಮ್ಗೆ ಒಳ್ಳೆ ಹೂಗಳು ಸಿಗುತ್ತೆ 1 ಎಕರೆಗೆ. ಮೊದಲೇ ಕಟಿಂಗಿಗೆ ಹೌದು ಎರಡನೇ ಕಟಿಂಗ್ ಇನ್ನು ಜಾಸ್ತಿ ಅದೇ ನಿರ್ವಹಣೆ ಮಾಡಬೇಕು. ಈ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಬೇವಿನಿಂಡಿ ಹಾಕ್ಬೇಕು, ಮತ್ತೆ ಲಘು ಪೋಷಕಾಂಶಗಳು ಬಹಳ ಪ್ರಾಮುಖ್ಯ ಇಲ್ಲಿ ಗುಲಾಬಿ ಗಿಡದಲ್ಲಿ. ಆ ಲಘು ಪೋಷಕಾಂಶ ಹಾಕಿದಷ್ಟು ಹೂವಿನ ಬಣ್ಣ ಮತ್ತೆ ಇದು ಚೆನ್ನಾಗಿ ಬರುತ್ತೆ, ತಾಳಿಕೆ ಚೆನ್ನಾಗಿ. ಮೇಡಮ್, ನಾವೀಗ ಕಸಿ ಮಾಡಿದ ಗಿಡಗಳನ್ನೇ ಈ ಒಂದು ಬಟನ್ ಗುಲಾಬಿ ಬೇಸಾಯದಲ್ಲಿ ಬಳಸಿದ್ವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಈಗ ಸಾಮಾನ್ಯವಾಗಿ ಎಷ್ಟು ಬಾರಿ ಕಟಿಂಗ್ ಮಾಡಬಹುದು ಒಂದ್ ಸಾರಿ ಗಿಡವನ್ನ ಸಸಿ ನಾಟಿ ಮಾಡಿದ್ರೆ? ನಾನು ಹೇಳಿದ್ನಲ್ಲ, 3 ತಿಂಗಳಿಂದನೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ನೀವು ಈ ಗಿಡನ 8 ವರ್ಷದವರೆಗೂ ಭೂಮಿಲಿ ಇಟ್ಕೋಬಹುದು ಒಳ್ಳೆ ನಿರ್ವಹಣೆ ಮಾಡಿದ್ರೆ. ತುಂಬಾ ಸಂತೋಷ. ಒಂದು ಬಾರಿ ಹಾಕಿದ್ರೆ, ಇವಾಗ ಈ ವರ್ಷ ಹಾಕಿದರೆ ಅಂದ್ರೆ ಇನ್ನ 8 ವರ್ಷ ಅದನ್ನ ನಾವು ಉತ್ತಮ ನಿರ್ವಹಣೆ ಮಾಡಿಕೊಂಡು ಒಳ್ಳೆ ಇಳುವರಿ ತೆಗಿಬಹುದು, ನಿರೀಕ್ಷೆ ಮಾಡಬಹುದು. ಅಂದ್ರೆ 8 ವರ್ಷ ತನಕ ನೀವು ಈ ಸಾರಿ ನೆಟ್ಟಿದ್ರೆ 8 ವರ್ಷ ತನಕ ಒಂದು ಸತಿ ನಾಟಿ ಮಾಡಿ ಕಾಪಾಡ್ಕೊಂಡು ಕಾಪಾಡ್ಕೋಬೇಕು. ಒಳ್ಳೆ ಗೊಬ್ಬರ ಹಾಕ್ಬೇಕು, ಒಳ್ಳೆ ಮಣ್ಣನ್ನ ಬದಲಾವಣೆ ಮಾಡಿ ನೀರ್ ಹಾಕ್ಬೇಕು, ಹಾಕಬೇಕು, ಲಘು ಪೋಷಾಂಶಗಳು ಕೊಡಬೇಕು, ಮತ್ತೆ ಸವರುವಿಕೆ ಮಾಡ್ತಾನೆ ಇರಬೇಕು. ಇಲ್ಲ ಅಂದ್ರೆ, ಸವರುವಿಕೆ ಮಾಡಿಲ್ಲ ಅಂದ್ರೆ ಗಿಡಗಳು ಪೊದೆ ತರ ಆಗಿ ನಿರ್ವಹಣೆ ಕಷ್ಟ. ಅದೇ ಅದೇ, ಈಗ ಅದ್ರ ಜೊತೆಗೆ ಈಗ ನಾವು ಸಸ್ಯ ಸಂರಕ್ಷಣಾ ಕ್ರಮದ ಬಗ್ಗೆ ಮಾತಾಡಿ ಮೇಡಮ್, ಯಾಕಂದ್ರೆ ನಾವು 8 ವರ್ಷ ತನಕ ಕಾಪಾಡ್ಕೋಬೇಕು ಒಂದು ಎಕರೆಯಲ್ಲಿ ಹಾಕಿದ ಗಿಡನ. ಹೌದು ಸರ್, ಇದರಲ್ಲಿ ಪ್ರಮುಖ ಕೀಟಗಳು ಅಂದ್ರೆ ಥ್ರಿಪ್ಸ್. ಈ ಥ್ರಿಪ್ಸ್ ಏನ್ ಮಾಡುತ್ತೆ ಅಂದ್ರೆ, ಈ ಸೌರವಿಕೆ ಆದ್ಮೇಲೆ ಆ ಎಳೆ ಚಿಗುರು ಎಲೆ ಕೊಂಬೆಗಳಿಂದ ರಸ ಹೀರಕ್ ಶುರು ಆಗುತ್ತೆ. ಈ ರಸ ಹೀರಕ್ ಶುರು ಆದ್ಮೇಲೆ ಕಪ್ಪು ಚುಕ್ಕೆಗಳು ಬರುತ್ತೆ, ಕಪ್ಪು ಚುಕ್ಕೆಗಳು ಒಂದೊಂದನ್ನು ಕೂಡಿಕೊಂಡು ಎಲೆಗಳು ಒಣಗಕ್ಕೆ ಶುರು ಆಗುತ್ತೆ, ಒಣಗ್ಬಿಡುತ್ತೆ. ಇದನ್ನ ನಾವು ಹತೋಟಿ ಮಾಡ್ಲಿಕ್ಕೆ 1.7 ಮಿಲಿಲೀಟರ್ ಡೈಮಿಥೈಟ್ ಅಥವಾ 0.5 ml ಫಾಸ್ಫೋಮಿಡಾನನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಂಪರ್ಣೆ ಮಾಡಿದ್ರೆ ಈ ಕೀಟಬಾಧೆಯನ್ನು ಹತೋಟಿ ಮಾಡಬಹುದು. ಇದೇ ತರ ಇನ್ನೊಂದು ರಸ ಇರುವ ಹೇನು, ಗಿಡ ಹೇನು ಅಂತಾರೆ, ಅದು ಕಪ್ಪು ಮಿಶ್ರಿತ ಹಸಿರು ಹೇನುಗಳು ಎಳೆ ಚಿಗುರು ಅಥವಾ ಎಲೆ ಅಥವಾ ಮೊಗ್ಗುಗಳಿಂದನೂ ಗುಂಪಿನಲ್ಲಿ ರಸ ಇರುತ್ತೆ. ರಸ ಇರದಾಗ ಏನಾಗುತ್ತೆ, ಬಾಧೆಗೊಳಗಾದ ಭಾಗಗಳು ಒಣಗುತ್ತೆ. ಇದರ ಹತೋಟಿಗೆ ಮೇಲೆ ಹೇಳಿದ್ನಲ್ಲ ಥ್ರಿಪ್ಸ್ಗೆ ಅದೇ ತರ 1.7 ಮಿಲಿಲೀಟರ್ ಡೈಮಿಥೈಟ್ ಅನ್ನು ಅಥವಾ 0.5 ಮಿಲಿಲೀಟರ್ ಫಾಸ್ಫೋಮಿಡಾನ್ ಅನ್ನು ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದಾಗ ಈ ಕೀಟದ ಹತೋಟಿ ಬರುತ್ತೆ. ಇನ್ನು ಮೂರನೇದಾಗಿ ಇದರಲ್ಲಿ ಜೇಡನುಸಿ ಮೈಟ್ಸ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಅದರ ಬಾಧೆ ಎಲೆಗಳ ಕೆಳಭಾಗದಲ್ಲಿ ಶೇಖರಣೆ ಆಗುತ್ತೆ, ಅದು ರಸ ಹೀರಲು ಆರಂಭಿಸುತ್ತೆ. ಎಳೆ ಎಲೆಗಳು ಅಥವಾ ಕೊಂಬೆಗಳು ಅಥವಾ ಹೂವಿನಿಂದನೂ ಕೂಡ ರಸ ಹೀರಕ್ ಶುರುವಾಗುತ್ತೆ. ಈ ಬಾಧೆಗೊಳಗಾದ ಭಾಗಗಳು ಕಂದು ಬಣ್ಣಕ್ಕೆ ತಿರುಗ್ಬಿಡ್ತವೆ, ಹೂವು ಮೊಗ್ಗು ಅಥವಾ ಎಲೆ ಅಥವಾ ಟೊಂಗೆಗಳು. ಇದನ್ನ ನಾವು ಹತೋಟಿ ಮಾಡಲಿಕ್ಕೆ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ ಅಷ್ಟು ಡೈಕೋಫಾಲ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದಾಗ ಇದರ ಹತೋಟಿ ಆಗುತ್ತೆ. ಇದು ಮೂರು ರಸವನ್ನು ಹೀರುತ್ತೆ. ಇನ್ನೊಂದು ಕೀಟ ಇದೆ, ಅದು ಮೊಗ್ಗು ಕೊರೆಯುವ ಹುಳು ಅಥವಾ ಹೂ ತಿನ್ನುವ ಹುಳು ಅಂತ ಹೇಳ್ತೀವಿ. ಈ ಮರಿ ಹುಳುಗಳು ಮೊಗ್ಗನ್ನು ಕೊರೆದು ಒಳಗೆ ಸೇರ್ಕೊಂಡು ಚೆನ್ನಾಗಿ ಹೂವನ್ನು ತಿನ್ನೋದ್ರಿಂದ ದಳಗಳು ಉದುರಲಾರಂಭಿಸುತ್ತೆ. ಸೊ ಈ ಕೀಟವನ್ನು ಹತೋಟಿಗೆ ಮಾಡಲು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಮೆಲಾತಿಯನ್ನು ಬೆರೆಸಿ ಸಿಂಪರಣೆ ಮಾಡಿದ್ರೆ ಕೀಟದ ಹತೋಟಿ ಬರುತ್ತೆ. ಇನ್ನ ಹಳೆ ಗಿಡಗಳಾದ್ರೆ ಸ್ವಲ್ಪ ಗೆದ್ದಲಿನ ಕಾಟ ಜಾಸ್ತಿ, ಒಂದು 2-3-4 ವರ್ಷ ಆದ್ರೆ ಕಾಂಡ ದಪ್ಪ ಆಗುತ್ತೆ. ಮಣ್ಣಿನಲ್ಲಿ ಯಾವಾಗ ತೇವಾಂಶ ಕಡಿಮೆ ಆಗುತ್ತೆ ಅವು ಗೆದ್ದಲುಗಳು ಕಾಣಿಸ್ಕೊಂತವೆ. ಇವು ಬೇರನ್ನ ತಿಂತವೆ, ಕಾಂಡನು ತಿಂತವೆ, ಕಾಂಡದ ತೊಗಟೆಯನ್ನು ತಿನ್ನಲು ಆರಂಭಿಸುತ್ತೆ. ಬೇರೆ ತಿಂದ್ರೆ ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ, ಯಾಕೆಂದ್ರೆ ನೆಲದೊಳಗಿರುತ್ತೆ. ಇದು ಒಂದು 20 ಹೂ ಕೂಡ ಒಂದು ಗಿಡ ಎರಡು ಬಿಡ್. ಹೌದು ಹೌದು, ನಮ್ಗೆ ಅವಾಗ ಗೊತ್ತಾಗುತ್ತೆ. ಅದೇ ಅವಾಗ ಏನ್ ಮಾಡ್ಬೇಕು, ನಾವು ಗೆದ್ದಲಿನ ಗೂಡನ್ನ ಗುರುತಿಸಿ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಅಷ್ಟು ಕ್ಲೋರ್ಪೈರಿಫಾಸ್ ಅಂತ ಒಂದು ರಾಸಾಯನಿಕ ವಸ್ತು ಸಿಗುತ್ತೆ, ಅದನ್ನ ನೀರಲ್ಲಿ ಬೆರೆಸಿ ಚೆನ್ನಾಗಿ ಹುಯ್ಬೇಕು ಗೂಡುಗಳಿಗೆ. ಇಲ್ಲ, ತೋಯಿಸ್ಬೇಕು ಚೆನ್ನಾಗಿ, ಹಾಕ್ಬಿಡ್ಬೇಕು. ಹಂಗ್ ಮಾಡಿದಾಗ ಈ ಗೆದ್ದಲಿನ ಹತೋಟಿ ಕೇವಲ ಅದು ತಾಕೊಂಡಿದ್ ಗಿಡಕ್ಕಷ್ಟೇ ಅಲ್ಲ, ಉಳಿದ ಗಿಡಕ್ಕೂ ಮುನ್ನೆಚ್ಚರಿಕೆ ಕ್ರಮ ನಾವು ಚೆನ್ನಾಗಿ ತೋಯಿಸ್ಬೇಕು ಬುಡನ, ಯಾಕೆಂದ್ರೆ ಇದು ನೀರು ಇದಾದ್ರೆ ಗೆದ್ದಲಿನ ಬಾಧೆ ಕಡಿಮೆ ಆಗುತ್ತೆ. ರೋಗ ನಿಯಂತ್ರಣ ಬಗ್ಗೆನೂ ಹೇಳಿ. ಇದರಲ್ಲಿ ಕಪ್ಪು ಎಲೆ ಚುಕ್ಕಿ ರೋಗ ಒಂದು ಬರುತ್ತೆ ಸರ್. ಇದರಲ್ಲಿ ಕಪ್ಪು ಬಣ್ಣದ ವೃತ್ತಾಕಾರಗಳು ಅಲ್ಲಲ್ಲಿ ಕಾಣಿಸ್ಕೊಳ್ತವೆ. ಸ್ವಲ್ಪ ಈ ರೋಗ ಮುಂದುವರಿಯುತ್ತಾ ಆ ಚುಕ್ಕೆಗಳು ಕೂಡ್ಕೊಂಡು ಎಲೆ ಒಣಗಿದ ತರ ಆಗುತ್ತೆ. ಆ ಒಣಗಿದಾದ್ಮೇಲೆ ಎಲೆಗಳು ಬೀಳಲಾರಂಭಿಸ್ತವೆ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ನಷ್ಟು ಪ್ರೋಪಿಯೋಕೊನಜಾಲ್ ಅಂತ ಸಿಗುವ ರಾಸಾಯನಿಕ ವಸ್ತುವನ್ನು ಬೆರೆಸಿ, ನಾವು ಯಾವಾಗ ಪ್ರೂನಿಂಗ್ ಅಥವಾ ಚಾಟ್ನಿ ಮಾಡ್ತೀವಲ್ಲ ಅವಾಗ 15-60 ದಿನಗಳಲ್ಲಿ ಬೆರೆಸಿ ಸಿಂಪರಣೆ ಮಾಡಿದ್ರೆ ಈ ರೋಗದ ಬಾಧೆ ಹತೋಟಿಗೆ ಬರುತ್ತೆ. ಇನ್ನ ಒಂದು ಬೂದಿ ರೋಗ. ಈ ಬೂದಿ ಬಣ್ಣದ ಚುಕ್ಕಿಗಳು ಎಲೆ ಟೊಂಗೆ ಕಾಂಡ ಮೊಗ್ಗುಗಳ ಮೇಲೆ ಕಾಣಿಸ್ಕೊಳ್ಳುತ್ತದೆ. ಈ ರೋಗಕ್ಕೆ ತುತ್ತಾದ ಎಲೆಗಳು ಮುದುಡಿಕೊಳ್ಳುತ್ತವೆ, ನಂತರ ಒಣಗಿ ಹೋಗಿ ಇಳುವರಿ ಮೇಲೆ ಬಹಳ ಪರಿಣಾಮವನ್ನು ಬೀಳುತ್ತೆ. ಈ ರೋಗಕ್ಕೆ ತುತ್ತಾದ ಮೊಗ್ಗುಗಳು ಅರಳುವುದೇ ಇಲ್ಲ, ಹಾಗೆ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಸಿಮ್ ಅನ್ನು ಬೆರೆಸಿ ಅಥವಾ 3 ಗ್ರಾಂ ಗಂಧಕ, ನೀರಿನಲ್ಲಿ ಕರುವ ಗಂಧಕವನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದಾಗ ಈ ರೋಗದ ಹತಾಟಿ ಆಗುತ್ತೆ. ಇನ್ನು ಮೂರನೇದಾಗಿ ಟೊಂಗೆ ಒಣಗು ರೋಗ. ಇದು ಸಾಮಾನ್ಯವಾಗಿ ನಾವು ಸೌರುವಿಕೆ ಮಾಡಿದ ನಂತರ ಕಾಣಿಸ್ಕೊಳ್ಳುತ್ತೆ. ಈ ಸೌರುವಿಕೆ ಮಾಡಿದ ಭಾಗದಿಂದ ಮೇಲಿನಿಂದ ಕೆಳಗೆ ಒಣಕೊಳ್ತಾ ಬರುತ್ತೆ. ನಾವು ಸೂಕ್ತ ಕ್ರಮ ಹತೋಟಿ ಕ್ರಮಗಳನ್ನ ಕೈಗೊಳ್ತಿದ್ರೆ ಇಡೀ ಟೊಂಗೆನೆ ಒಣಗೋಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಚಾಟ್ನಿ ಮಾಡಿದ ನಂತರ ಆ ಭಾಗಗಳಿಗೆ ಬೋರ್ಡೋ ಪೇಸ್ಟ್ ಅಂತ ಮಾಡಿ ಅದಕ್ಕೆ ಸೌರುವಿಕೆ ಮಾಡೋದ್ರಿಂದ ಈ ರೋಗದ ಹತೋಟಿಯನ್ನು ಮಾಡಬಹುದು. ಈಗ ಅದು ಹಸಿರು ಮನೆಯಲ್ಲಿ ಸಂಕ್ಷಿಪ್ತವಾಗಿ ಹಸಿರು ಮನೆಯಲ್ಲಿ ನಾವು ಗುಲಾಬಿ ಬೆಳೆಯನ್ನು ಬೆಳಿಬೇಕಂದ್ರೆ ಅದಕ್ಕೆ ತಳಿಗಳೇ ಬೇರೆ ಇದೆ. ರಫ್ತು ಮಾಡುವಂಥ ತಳಿಗಳು ಗ್ಲಾಡಿಯೇಟರ್, ಸಾನಿಯಾ, ಐಫೆಲ್ ಅಂತ ಇದೆ. ಆ ಸೂಕ್ತವಾದ ತಳಿಗಳನ್ನು ಇಲ್ಲಿ ನಾವು ಅಂಗಾಂಶ ಕೃಷಿಯಿಂದ ಮಾಡಿದ ಸಸಿಗಳನ್ನು ಬಳಸಬೇಕು. ಬಳಸಿ ಅಂದ್ರೆ ಸೆಲ್ ಕಲ್ಚರ್ ಅಲ್ಲಿ ಮಾಡಿದ್ದು ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಲ್ಲ ಸರ್, ಅದು ಆ ಟಿಶ್ಯೂ ಕಲ್ಚರ್ ಗಿಡಗಳನ್ನು ತಂದು ನಾಟಿ ಮಾಡ್ಕೋಬೇಕು. ಅದರಲ್ಲಿ ಬೆಡ್ ಮೆಥಡ್ ಮಾಡ್ತಾರೆ, 1 meter ಬೆಡ್ ಮಾಡಿಬಿಟ್ಟು ಟ್ರೇದಲ್ಲಿ ಹಸಿರು ಮನೆಯಲ್ಲಿ ಬೆಡ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ನಾವು ಸಾಯಿಲ್ ಸ್ಟರ್ಲೈಸ್ ಮಾಡಬೇಕು. ಅದನ್ನ ಏನು 1 ಚದರ ಅಡಿಗೆ 4% 4% ಅಷ್ಟು ಫಾರ್ಮಾಲ್ಡಿಹೈಡ್ ದ್ರಾವಣವನ್ನು ಚೆನ್ನಾಗಿ ತೋಯಿಸಿ ಒಂದು ಬ್ಲ್ಯಾಕ್ ಪಾಲಿಥೀನ್ ಕವರ್ ಹಾಕಿ 1 ವಾರದ ತನಕ ಬಿಡಬೇಕು. ಈಗ ಮಾಡೋದ್ರಿಂದ ಮಣ್ಣಿನಲ್ಲಿರುವ ಕೀಟ ರೋಗ ಮತ್ತೆ ಇದೇನು ಬೇರುಗಂಟು ಜಂತು ರೋಗವಿನ ಹುಳಗಳಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಆಮ್ಲಜನಕ ಸಿಗದೆ ಸತ್ತೋಗುತ್ತೆ. 1 ವಾರದ ನಂತರ ಸಾಮಾನ್ಯವಾಗಿ ಹಸಿರು ಮನೆಯಲ್ಲಿ ಅವುಗಳ ಪ್ರಮಾಣ ಕಡಿಮೆ ಇರಬಹುದು, ಕಡಿಮೆ ಇರುತ್ತೆ. ಯಾಕೆಂದ್ರೆ ನಾವು ಗುಲಾಬಿ ಒಂದ್ಸತಿ ಹಾಕಿದ್ರೆ 7-8 ವರ್ಷದವರೆಗೂ ನಾವು ಮಣ್ಣನ್ನ ಏನು ಚೇಂಜ್ ಮಾಡಕ್ ಬರಲ್ಲ. ಹಾಗಾಗಿ ಅದನ್ನ ಚೆನ್ನಾಗಿ ಸಿದ್ಧತೆ ಮಾಡ್ಕೋಬೇಕು. ಯಾವ ಕೀಟ ರೋಗ ಬಾಧೆ ಅಥವಾ ಮಣ್ಣಿನಿಂದ ಹರಡುವ ರೋಗಾಣುಗಳನ್ನ ಹತೋಟಿಗೆ ತರಲಿಕ್ಕೆ ಮುಂಚೆನೆ ನಾವು ಮಣ್ಣಿನ ಸಿದ್ಧತೆಯನ್ನು ಮಾಡ್ಕೋಬೇಕು. ಈ ತರ ಮಾಡಿ ಆಮೇಲೆ 1 ವಾರದ ನಂತರ ಅದನ್ನ ಓಪನ್ ಆಗಿ ಬಿಟ್ಬಿಟ್ಟು ಚೆನ್ನಾಗಿ ನೀರನ್ನ ಹಾಯಿಸಿ ಆ ಫಾರ್ಮಾಲ್ಡಿಹೈಡ್ ದ್ರಾವಣದ ಅಂಶ ಇರದಂಗೆ ನೋಡ್ಕೋಬೇಕು. ನಂತರ ಒಂದು 45 cm ಘನ ಅಡಿಯ ಗುಂಡಿಗಳನ್ನ ತೆಗೆದು ನಮ್ಮ ಏನು ಕಣ್ಣು ಕಸಿ ಆಗಿರುವ ಗಿಡಗಳಿರ್ಬೋದು ಅಥವಾ ನಾವು ಏನು ಅಂಗಾಂಶ ಕೃಷಿಯಿಂದ ತಂದಿರ್ತೀವಲ್ಲ ಆ ಗಿಡಗಳನ್ನ ನೆಟ್ಟು ಚೆನ್ನಾಗಿ ನೀರುಣಿಸ್ಬೇಕು. ನಾವು ನಾಟಿ ಮಾಡಿದ್ಮೇಲೆ ನೀರುಣಿಸ್ಬೇಕು ಮತ್ತೆ ಹಾಕಿ 1-3 ತಿಂಗಳಷ್ಟೊತ್ತಿಗೆ ನಾವು ಈ ಮೊಗ್ಗನ್ನ ಚಿವುಟುವಿಕೆ ಮಾಡಬೇಕು ರಂಬೆ ಒಡೆಯೋಂಗೆ. ನಂತರ ಪೋಷಕಾಂಶಗಳನ್ನ ಹಸಿರು ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹನಿ ನೀರಾವರಿ ಪೈಪ್ ಅಲ್ಲಿ ಬಿಟ್ಬಿಡ್ತಾರೆ, ಡ್ರಿಪ್ ಲೈನ್ ಅಲ್ಲೇ ಕಳಿಸ್ತಾರೆ. ಅದನ್ನ ಹಾಕ್ಬಿಟ್ಟು ಚಾಟ್ನಿ ಮಾಡಿದ 45-60 ದಿನಗಳಿಗೆ ನಿಮ್ಗೆ ಹೂವನ್ನ ಕೊಯ್ಬೋದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕಾಂಡ ಸಮೇತ ಅಥವಾ ಏನು ಡೇಟ್ ಸಮೇತ ಅದು 1 meter ಇದ್ರು ಇರ್ಬೋದು ಅಥವಾ 1/2 meter ಇರ್ಬೋದು, ನಮ್ಗೆ ಯಾವ ಉದ್ದೇಶಕ್ಕೆ ಬಳಸ್ತೀವಿ, ಹೂದಾನಿಯಲ್ಲಿ ಇಡಕ್ ಬಳಸ್ತೀವ ಅಥವಾ ಅಲಂಕಾರಕ್ಕೆ ಬಳಸ್ತೀರಾ ಅದ್ರ ಸಮೇತ ನೋಡಿ ಕಟ್ ಮಾಡ್ಕೋಬೇಕು. ಇದರಲ್ಲಿ ಹೂವನ್ನ ಪೂರ್ತಿ ಅರಳಕ್ ಬಿಡೋದಿಲ್ಲ, ಒಂದು ಹೊರಗಿನ ಪದರ ಇನ್ನೇನು ಶುರುವಾಗ್ತಾ ಇದೆ ಅರಳಲು ಅನ್ಬೇಕಾರೆ ಹೂವನ್ನ ಕೊಯ್ಲು ಮಾಡಬಹುದು. ಕೊಯ್ಲು ಮಾಡಿದ ನಂತರ ತಕ್ಷಣ ನಾವು ಒಂದು ಬಕೆಟ್ ನೀರಿನಲ್ಲಿ ಇಟ್ಟುಬಿಟ್ಟು ಅದನ್ನ ಏನು ಉಷ್ಣತೆ ಇರುತ್ತೆ ಹೂವಿನಲ್ಲಿ ಅದನ್ನು ತೆಗೆದಿಟ್ರೆ ತಾಳಿಕೆ ಚೆನ್ನಾಗಿ ಬರುತ್ತೆ. ಅಂದ್ರೆ ಬಹಳ ಕಾಲ ನಮ್ಮ ಹೂದಾನಿಯಲ್ಲಿ ಇರ್ಬೋದು ಅಥವಾ ಅಲಂಕಾರದಲ್ಲಿ ಇರ್ಬೋದು ಅಥವಾ ನಾವು ಏನು ವೇದಿಕೆ ಅಲಂಕಾರಕ್ಕೆ ಬಳಸ್ತೀವಲ್ಲ ಅವಾಗ ಹೂಗಳು ನೋಡಕ್ಕೆ ತಾಜಾ ಆಗಿ ಕಾಣಿಸ್ತವೆ. ಆಯ್ತು ಡಾಕ್ಟರ್ ಸಿ ಸುನೀತಾ ಮೇಡಮ್ ಅವರೇ, ಪ್ರಸ್ತುತ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಇವತ್ತು ನಮ್ಮ ರೈತ ಬಾಂಧವರಿಗೆ ಗುಲಾಬಿ ಕೃಷಿ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ಇದರಲ್ಲಿ ಏನೇನು ಕ್ರಮಗಳನ್ನು ಏನೇನು ಪದ್ಧತಿಗಳನ್ನು ಅನುಸರಿಸಬೇಕು, ಯಾವ್ಯಾವ ತಳಿಗಳಿದ್ದಾವೆ ಮತ್ತು ಯಾವ ಥರ ಇದರ ನಿರ್ವಹಣೆ ಮಾಡಬೇಕು, ಈ ಥರ ಸೂಕ್ತವಾದ ಮಾಹಿತಿಯನ್ನು ಕೊಟ್ರಿ. ಕೆಲವು ರೈತರು ಇರ್ತಾರೆ ಗುಲಾಬಿ ಕೃಷಿ ತಾನು ಮಾಡಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 7-2-5-9-5-7-3-6 ಇನ್ನೊಮ್ಮೆ ಹೇಳಿ. 7-2-5-9-5-7-3-6 ಇನ್ನೊಮ್ಮೆ ಡಾಕ್ಟರ್ ಸುನೀತಾ ಮೇಡಮ್ ಅವರೇ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ರೈತ ಬಾಂಧವರೇ, ಇದೇ ತನಕ ಗುಲಾಬಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಂತೆ ಡಾಕ್ಟರ್ ಸುನೀತಾ ಸಿ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಇನ್ನೀಗ ಕೇಳೋಣ ತಿಪಟೂರು ತಾಲೂಕು ಅರಳುಗುಪ್ಪೆಯ ವಿನೋದಮ್ಮ ಹಾಗೂ ಸಂಘಟಕರಿಂದ ಭಜನೆ ಪದ. ಪ್ರಭುವೇ